सरकार है अब मेरे साथ, मेरी पॉलिसी मेरे हाथ। प्रधानमंत्री फसल बीमा योजना के अंतर्गत मेरी पॉलिसी मेरे हाथ महाअभियान 15 फरवरी से 31 मार्च 2023 तक किसानों की फसल बीमा पॉलिसी उनके घर पहुंचेगी। योजना में नामांकन, दावों की प्रक्रिया, शिकायत निवारण प्रक्रिया पर जानकारी मिलेगी। किसानों के प्रशिक्षण हेतु फसल बीमा पाठशाला चलाई जाएगी। अधिक जानकारी के लिए 1800-1855-1 पर कॉल करें। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಾಸನ ಆಕಾಶವಾಣಿ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಇತ್ತೀಚೆಗೆ ಏರ್ಪಡಿಸಿದ್ದ ರೈತರ ಮಾಹಿತಿ ಸಬಲೀಕರಣದಲ್ಲಿ ಕಿಸಾನ್ವಾಣಿಯ ಪಾತ್ರ ಕುರಿತ ವಿಚಾರ ಸಂಕಿರಣ ಹಾಗೂ ಸಾವಯವ ರೈತ ಸಂತೆಯ ಬಾನುಲಿ ವರದಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಗೋರ ರವಿಶಂಕರ್. ಹಾಸನ ಆಕಾಶವಾಣಿ ಪ್ರತಿ ಸಾಲಿನಂತೆಯೇ ಈ ಸಾಲಿನಲ್ಲಿಯೂ ಇದೇ ಫೆಬ್ರವರಿ 15 ರೇಡಿಯೋ ಕಿಸಾನ್ ದಿವಸದ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಇದರ ಅಂಗವಾಗಿ ಒಂದು ದಿವಸದ ವಿಚಾರ ಸಂಕಿರಣ ಹಾಗೂ ಸಾವಯವ ಕೃಷಿ ಸಂತೆಯನ್ನ ಆಕಾಶವಾಣಿಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ರೈತರ ಮಾಹಿತಿ ಸಬಲೀಕರಣದಲ್ಲಿ ಕಿಸಾನ್ವಾಣಿಯ ಪಾತ್ರ, ಈ ಕುರಿತಂತೆ ಆಯೋಜಿಸಲಾಗಿದ್ದ ವಿಚಾರ ಸಂಕಿರಣವನ್ನು ಆಕಾಶವಾಣಿಯ ಮುಖ್ಯಸ್ಥರಾದ ಎಂ ಶಿವಕುಮಾರ್ ಉದ್ಘಾಟಿಸಿ ಮಾತನಾಡಿದರು. ಕೃಷಿಕರ ಅಗತ್ಯಗಳಿಗೆ ಅನುಗುಣವಾಗಿ ಹಾಸನ ಆಕಾಶವಾಣಿಯ ಕೃಷಿರಂಗ ವಿಭಾಗ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿ ಪ್ರಸಾರ ಮಾಡುತ್ತಿದೆ ಎಂದು ಅವರು ಹೇಳಿದರು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕೃಷಿಗೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು, ರೈತರು ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ಮಕ್ಕಳು ಮತ್ತು ನಮ್ಮ ಆಕಾಶವಾಣಿಯ ಶ್ರೋತೃ ಬಳಗದವರು ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ನಾನು ನನ್ನ ಪರವಾಗಿ ಅಂದರೆ ಕಚೇರಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಆಕಾಶವಾಣಿಯ ಜಾಲದಲ್ಲಿ ಕೃಷಿಗೆ ಪ್ರಾಮುಖ್ಯತೆಯನ್ನು ನೀಡಿ ರೈತರಿಗೋಸ್ಕರ ಮಾಹಿತಿಯನ್ನು ನಾವು ಪೂರೈಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಇದೇ ಫೆಬ್ರವರಿ 15 ಆಕಾಶವಾಣಿ ತನ್ನ ಕಾರ್ಯಕ್ರಮದಲ್ಲಿ ಪ್ರಮುಖ ಸ್ಥಾನವನ್ನು ನೀಡಿ ಆಗ ಪ್ರಸಾರವಾಗ್ತಿದ್ದು ಕೃಷಿರಂಗ ಅನ್ನೋ ಹೆಸರಿನಲ್ಲಿ, ನಂತರ ಅದು ಕಿಸಾನ್ವಾಣಿ ಅಂತ ಬದಲಾಯಿತು. ಈ ಕಿಸಾನ್ವಾಣಿಗೆ ಮುಂಚೆ ಇದ್ದಂಥದ್ದು ಅಂತಂದರೆ ನಾವು ಆಯಾಯ ಅಧಿಕಾರಿಗಳನ್ನು ಏನು ಸಂಪರ್ಕ ಮಾಡಿ ಅವ್ರ ಮುಖಾಂತರ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು. ನಂತರ ಕಾಲಕ್ರಮೇಣ ಪ್ರಗತಿಪರ ರೈತರನ್ನು ನಾವು ನಮ್ಮ ಸ್ಟುಡಿಯೋಗೆ ಆಹ್ವಾನಿಸೋದು ಅಥವಾ ಅವರ ಕಾರ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದಲೇ ನಾವು ಪ್ರಸಾರ ಮಾಡ್ತಕ್ಕಂಥದ್ದು, ಧ್ವನಿ ಮುದ್ರಣ ಮಾಡಿಕೊಳ್ತಕ್ಕಂಥದ್ದು ಇವೆಲ್ಲವೂ ಜಾರಿಗೆ ಬಂತು. ನಂತರ ಕೃಷಿರಂಗ ಅಥವಾ ಕಿಸಾನ್ವಾಣಿಯಲ್ಲಿ ರೈತರಿಗೆ ತಲುಪಿಸಬೇಕಾದಂಥ ಮಾಹಿತಿಯನ್ನು ನಾಟಕರ ರೂಪದಲ್ಲೂ ತಿಳಿಸಿಸ್ಬೋದು ಅನ್ನೋದನ್ನ ಕಳೆದ ಬಾರಿ ಕೃಷಿರಂಗ ಕಿಸಾನ್ವಾಣಿಯನ್ನು ನೋಡ್ಕೊಳ್ತಿದ್ದಂಥ ಎನ್ ಕೇಶಮೂರ್ತಿ ಅವರ ಕಾಲದಲ್ಲಿ ಇದನ್ನು ಜಾರಿಗೆ ತಂತು. ಅದು ಯಶಸ್ವಿಯಾಗಿ ಈ ಬಾರಿನೂ ಕೂಡ ಒಂದು 3-4 ನಾಟಕಗಳನ್ನು ನಮ್ಮ ಅರಕಲಗೂಡು ಮನಸ್ಸೂದನ ನಾಟಕಗಳ ರೂಪದಲ್ಲಿ ಮಾಹಿತಿಯನ್ನು ತಲುಪಿಸಿದ್ರು. ಇದು ಇತ್ತೀಚೆಗೆ ಗೋವಾದಲ್ಲಿ ನಡೆದಂತಹ ಏನ್ ಕಿಸಾನ್ವಾಣಿ ವರ್ಕ್ಶಾಪ್ನಲ್ಲಿ 2ನೇ ಸ್ಥಾನವನ್ನು ಈ ಕಾರ್ಯಕ್ರಮ ಪಡ್ಕೊಂಡು ಕೇಂದ್ರ ಕೃಷಿ ಮಂತ್ರಾಲಯದ ಎಲ್ಲಾ ಅಧಿಕಾರಿಗಳು ಕೂಡ ಮನಃಪೂರ್ವಕ ಹರಸಿ ಹಾರೈಸಿ ಈ ತರಹದ ಹೆಚ್ಚೆಚ್ಚು ಪ್ರಯತ್ನಗಳನ್ನು ಪ್ರಯೋಗಗಳನ್ನು ಮಾಡಿ ಅಂತ ಹೇಳಿ ಹರಸಿದ್ರು. ಈ ಕಿಸಾನ್ ದಿವಸದಲ್ಲಿ ಇದೊಂದು ಹೆಮ್ಮೆಯ ಸಂಗತಿಯನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಬೇಕಾಗಿತ್ತು. ಇದಕ್ಕೆ ಕಾರಣೀಭೂತರಾದಂಥ ಕೇಶಮೂರ್ತಿ ಹಾಗೂ ಅರಕಲಗೂಡು ಮಧುಸೂದನ್ ಇವರಿಬ್ಬರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಕಚೇರಿ ಮುಖ್ಯಸ್ಥನಾಗಿ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ರೇಡಿಯೋ ಕಿಸಾನ್ ದಿವಸ್ ಅಂದರೆ ಈ ರೇಡಿಯೋ ಕಿಸಾನ್ ದಿವಸ್ನಲ್ಲಿ ರೈತರಿಗೆ ಮಾಹಿತಿಯನ್ನು ಪೂರೈಸೋ ದಿಶೆಯಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಈ ಕಿಸಾನ್ ವಾಣಿ ಕಾರ್ಯಕ್ರಮಗಳು ಯಶಸ್ಸಾಗಿದೆ ಅನ್ನೋದು ಈ ಚರ್ಚೆ ಅಥವಾ ಏನು ಒಂದು ವಿಚಾರ ಸಂಕಿರಣ ಇದೆ ಇದರಲ್ಲಿ ನೀವೆಲ್ಲ ಹಂಚಿಕೊಳ್ಳಲಿದ್ದೀರಿ. ಯಾರ್ಯಾರು ಈ ಸಂಕಿರಣದಲ್ಲಿ ಭಾಗವಹಿಸಿ ತಮ್ಮ ವಿಚಾರವನ್ನು ಮಂಡನೆ ಮಾಡ್ತಿದ್ದೀರೋ ಅವರೆಲ್ಲರಿಗೂ ವಂದಿಸ್ತಾ ನನ್ನ ಈ 2 ಆಶಯದ ಮಾತುಗಳನ್ನು ಮುಗಿಸ್ತೇನೆ. ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಕೆಸಿ ಸುಷ್ಮಾ ಅವರು ಕೃಷಿ ಇಲಾಖೆಯ ಕಾರ್ಯಕ್ರಮಗಳನ್ನು ರೈತರಿಗೆ ತಲುಪಿಸುವಲ್ಲಿ ಆಕಾಶವಾಣಿಯ ಪಾತ್ರ ಎಂಬ ವಿಷಯ ಕುರಿತು ಮಾತನಾಡಿದರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಕೋಟ್ಯಾಂತರ ರೈತರಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದ್ದು, ಇಂತಹ ಅನೇಕ ಉಪಯುಕ್ತ ಯೋಜನೆಗಳನ್ನು ರೈತರಿಗೆ ತಲುಪಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ನಡೆದಿರುವಂತಹ ಎಲ್ಲ ಆತ್ಮೀಯರಿಗೂ ಮತ್ತು ನೇರ ಪ್ರಸಾರದ ಮೂಲಕ ಈ ಕಾರ್ಯಕ್ರಮವನ್ನು ಆಲಿಸುತ್ತಿರುವಂತಹ ಎಲ್ಲ ಆಕಾಶವಾಣಿಯ ಶ್ರೋತೃಗಳಿಗೂ ನನ್ನ ಆತ್ಮೀಯ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ರೇಡಿಯೋ ಕಿಸಾನ್ ದಿವಸ್ 2023 ವರ್ಷ ಏನು ಇಲ್ಲಿ ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಆಚರಣೆ ಮಾಡ್ತಿದ್ದಾರೆ, ಎಲ್ಲ ನನ್ನ ಹಾಸನದ ಮತ್ತು ರಾಜ್ಯದ ಎಲ್ಲ ರೈತ ಬಾಂಧವರಿಗೂ ರೇಡಿಯೋ ಕಿಸಾನ್ ದಿವಸ್ನ ಶುಭಾಶಯಗಳನ್ನು ತಲುಪಿಸ್ತೇನೆ. ಇವತ್ತು ನಾವಿಲ್ಲಿ ರೇಡಿಯೋಯಿಂದ ನಾವು ಯಾವ ರೀತಿ ಕೃಷಿ ಇಲಾಖೆ ಕಾರ್ಯಕ್ರಮಗಳನ್ನು ರೈತರಿಗೆ ಮನಮುಟ್ಟುವಂತೆ ತಲುಪಿಸ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ತಮಗೆಲ್ಲ ತಿಳಿದಿರುವ ಹಾಗೆ 1954 ಸಹ ಕೃಷಿ ರಂಗ ಕಾರ್ಯಕ್ರಮ ಏನು ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಾ ಇದೆ. 2004 ಈಚೆಗೆ ಕಿಸಾನ್ ವಾಣಿ ಅನ್ನೋ ಹೆಸರಿನಲ್ಲಿ ಸಂಜೆ 6:50-7:30 ಈ ಕಾರ್ಯಕ್ರಮ ಪ್ರಚಾರ ಆಗ್ತಾ ಇದೆ. ಅದರಲ್ಲಿ ನಮ್ಮ ಕೃಷಿಕರು ಈ ಕಾರ್ಯಕ್ರಮನ ಬಹಳ ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ, ನಾನು ಮಂಡ್ಯದಲ್ಲಿದ್ದಾಗ ಮತ್ತು ಹಾಸನ ಜಿಲ್ಲೆಗೆ ವರ್ಗಾವಣೆ ಆಗಿ ಬಂದ ನಂತರ ಕೊಟ್ಟಂತಹ ಕಾರ್ಯಕ್ರಮಗಳಿಗೆ ರೈತರಿಂದ ಬಂದಂತಹ ರೆಸ್ಪಾನ್ಸ್ ಇದೆ, ಅದೇ ಅದಕ್ಕೆ ಒಂದು ನಿದರ್ಶನ ಅಂತ ಹೇಳ್ಬೋದು. ಕೃಷಿ ಇಲಾಖೆಯಲ್ಲಿ ನಾವು ನಡೆಸ್ತಿರುವಂತಹ ಎಲ್ಲಾ ಕಾರ್ಯಕ್ರಮಗಳನ್ನ ರೈತರಿಗೆ ತಲುಪಿಸುವಂತದ್ದು ಇಲಾಖೆಯ ಮತ್ತು ಅಧಿಕಾರಿಯಾಗಿ ನನ್ನ ವೈಯಕ್ತಿಕ ಕರ್ತವ್ಯ ಆಗಿರೋದ್ರಿಂದ ನಮ್ಮ ಇಲಾಖೆಯ ಕಾರ್ಯಕ್ರಮಗಳು ಹೊಸದಾಗಿ ಯಾವುದೇ ಕಾರ್ಯಕ್ರಮ ಬರಲಿ ಅಥವಾ ಈಗ ಪ್ರಸ್ತುತ ನಡೀತಿರುವಂತಹ ಯಾವುದೇ ಕಾರ್ಯಕ್ರಮಗಳಾಗಲಿ, ಕೃಷಿಕರಿಗೆ ರೈತರಿಗೆ ಆ ಕಾರ್ಯಕ್ರಮದಿಂದ ಆಗುವಂತಹ ಪ್ರಯೋಜನಗಳು, ಆ ಕಾರ್ಯಕ್ರಮದ ಪ್ರಯೋಜನಗಳನ್ನು ಪಡ್ಕೊಳ್ಳಿಕ್ಕೆ ಯಾವ ರೀತಿಯಾದಂತಹ ದಾಖಲಾತಿಗಳಾಗಬಹುದು ಅಥವಾ ಯಾವ ರೀತಿಯಾದ ಮಾನದಂಡಗಳು ಇರ್ತದೆ ಅನ್ನೋದನ್ನ ರೈತರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ನಾವು ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಡ್ತಾ ಬಂದಿದ್ದೇವೆ. ಉದಾಹರಣೆಗೆ, ಕಳೆದ ವರ್ಷ ಸಮಗ್ರ ಕೃಷಿ ಬೇಸಾಯ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ಖುಷಿ ಎನ್ನುವಂತಹ ಸರಣಿ ಕಾರ್ಯಕ್ರಮವನ್ನು ನಾವು ಕೇಂದ್ರ ಪುರಸ್ಕೃತ ಕೃಷಿ ಇಲಾಖೆಯ ಆತ್ಮ ಯೋಜನೆಯ ಕಾರ್ಯಕ್ರಮದಲ್ಲಿ ಕೃಷಿ ಖುಷಿ ಬಾನುಲಿ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಅದರಲ್ಲಿ 36 ಸರಣಿಯಲ್ಲಿ ಆ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಪ್ರತಿ ಸರಣಿಯಲ್ಲೂ ಸಹ ಸಮಗ್ರ ಕೃಷಿ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡಂತಹ ರೈತರು ಅದರಿಂದ ಆಗ್ತಿರೋ ಪ್ರಯೋಜನಗಳ ಬಗ್ಗೆ ಉಳಿದಂತಹ ರೈತರುಗಳಿಗೆ ಮನವರಿಕೆ ಮಾಡಿಕೊಟ್ಟು ಉಳಿದಂತಹ ರೈತರನ್ನು ಸಹ ಸಮಗ್ರ ಕೃಷಿ ಕಡೆಗೆ ಓಲೈಸುವಂಥದ್ದು ಅಥವಾ ಸಮಗ್ರ ಕೃಷಿಯಿಂದ ಆಗುವ ಪ್ರಯೋಜನಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಆ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ಫೋನ್ ಇನ್ ಕಾರ್ಯಕ್ರಮ ಮತ್ತು ಮಹಿಳೆಯರ ಸಂದರ್ಶನದ ಕಾರ್ಯಕ್ರಮ ಮತ್ತು ನಮ್ಮಲ್ಲಿ ರಸಪ್ರಶ್ನೆ ಸಂವಾದದ ಕಾರ್ಯಕ್ರಮಗಳನ್ನು ಸಹ ನಾವು ಆ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ವಿ. ಅದಲ್ಲದೆ ಇವತ್ತು ತಮಗೆಲ್ಲ ತಿಳಿದಿರುವ ಹಾಗೆ ಕೃಷಿಯಲ್ಲಿ ರೈತರ ಮಹಿಳೆಯರ ಪಾತ್ರ ಬಹಳ ದೊಡ್ಡದು. ಕೃಷಿ ಅಂದ್ರೆ ನಾವು ಹೊಲದಲ್ಲಿ ಕೆಲಸ ಮಾಡುವಂಥದ್ದು ಮಾತ್ರ ಅಲ್ಲ, ಅದು ಹೈನುಗಾರಿಕೆ ಆಗಿರಬಹುದು, ಕೋಳಿ ಸಾಕಾಣಿಕೆ ಆಗಿರಬಹುದು ಅಥವಾ ಜೇನು ಕೃಷಿ ಆಗಿರಬಹುದು ಅಥವಾ ರೇಷ್ಮೆ ಕೃಷಿ ಆಗಿರಬಹುದು, ಅದರಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದು. ಆ ರೀತಿ ಕೃಷಿಯಲ್ಲಿ ಹೆಚ್ಚು ಹೆಚ್ಚು ಮಹಿಳೆಯರ ಪಾತ್ರದ ಬಗ್ಗೆ ಮಾಹಿತಿಯನ್ನ ಕೊಡಿಸಲಿಕ್ಕೆ ನಾವು ಹೆಚ್ಚು ರೈತ ಮಹಿಳೆಯರ ಸಂದರ್ಶನವನ್ನು ಸಹ ಆಕಾಶವಾಣಿಯ ಮುಖಾಂತರ ಆಯೋಜನೆ ಮಾಡಿದ್ವಿ. ತಮಗೆಲ್ಲ ತಿಳಿದಿರುವ ಹಾಗೆ 2023 ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾದಂತಹ UNO ಮತ್ತು FAO ಆರ್ಗನೈಸೇಷನ್ಗಳು ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯಗಳ ವರ್ಷವನ್ನ ನಾವು ಅದ್ಯುಕ್ತವಾಗಿ ಏನು ಆಚರಣೆ ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ರಮದಲ್ಲೂ ಸಹ ನಾವು ಒಂದು ಸಿರಿಧಾನ್ಯ ಧಾರೆ ಅನ್ನೋ ಕಾರ್ಯಕ್ರಮವನ್ನ 20 ಸರಣಿ ಕಾರ್ಯಕ್ರಮವನ್ನ ಆಕಾಶವಾಣಿಯ ಮುಖಾಂತರ ಆಯೋಜನೆ ಮಾಡ್ತಾ ಇದೀವಿ. ಅದು ಈಗಲೂ ಸಹ ನಡೀತಾ ಇದೆ. ಪ್ರತಿ ವಾರ ಸಿರಿಧಾನ್ಯ ಧಾರೆ ಕಾರ್ಯಕ್ರಮ ಆಕಾಶವಾಣಿ ಹಾಸನದ ಮುಖಾಂತರ ನಡೀತಾ ಬಂದಿದೆ. ಅದನ್ನ ಹೊರತುಪಡಿಸಿದ್ರೆ ತಮಗೆಲ್ಲ ತಿಳಿದಿರುವ ಹಾಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ PM ಕಿಸಾನ್ ಅಂತ ಏನ್ ಹೇಳ್ತೀವಿ, ಪ್ರತಿ ವರ್ಷ ರೈತ ಬಾಂಧವರಿಗೆ 3 ಕಂತುಗಳಲ್ಲಿ 6,000 ರು ಸಹಾಯಧನವನ್ನ ಪ್ರೋತ್ಸಾಹಧನವನ್ನ ರೈತರಿಗೆ ಕೊಡಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಇದೆ. ಈ ಯೋಜನೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ 264,224 ರೈತರು PM ಕಿಸಾನ್ ಯೋಜನೆಯಡಿ ಈಗ 12 ಕಂತುಗಳ ದುಡ್ಡನ್ನ ಈಗ ಆಲ್ರೆಡಿ ಪಡೆದುಕೊಂಡಿರ್ತಾರೆ. ನಾನು ಏನಕ್ಕೆ ಈ ವಿಷಯನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಈ 264,000 ಜನರಲ್ಲಿ 71% ಜನ ಮಾತ್ರ ಈ KYC ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಈ KYC ನೋಂದಣಿ ಅಂದ್ರೆ ಅವರ ಆಧಾರ್ ಮತ್ತು ಮೊಬೈಲ್ ನಂಬರ್ ಅನ್ನ ಅವರ ಬ್ಯಾಂಕ್ ಖಾತೆಗೆ ಅವರು ನೋಂದಾಯಿಸಿಕೋಬೇಕು. ಆ ನೋಂದಣಿ ಆಗಿರುವಂತದ್ದು ಹಾಸನ ಜಿಲ್ಲೆಯಲ್ಲಿ 71% ಮಾತ್ರ. ಅಂದ್ರೆ ಇನ್ನ 29% ರೈತರು ಇ ಕೆವೈಸಿ ನೋಂದಣಿ ಮಾಡ್ಕೊಂಡಿರೋದಿಲ್ಲ. ಈ ರೀತಿ ಇ ಕೆವೈಸಿ ನೋಂದಣಿ ಮಾಡ್ಕೊಳ್ದೆ ಇರುವಂತಹ ರೈತರಿಗೆ 13ನೇ ಕಂತಿನ ಅನುದಾನ ಬರದೇ ಇರೋ ಸಂಭವ ಇರೋದ್ರಿಂದ ದಯಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಆಲಿಸ್ತಿರುವಂತಹ ಎಲ್ಲಾ ರೈತ ಬಾಂಧವರು, ಎಲ್ಲಾ ಕೇಳುಗರಲ್ಲೂ ನನ್ನ ಮನವಿ, ನಿಮ್ಮ ಊರಿನಲ್ಲಿ ಅಥವಾ ನಿಮಗೆ ತಿಳಿದವರು ಯಾರಿದ್ದಾರೆ ಅವರಿಗೆ ದಯಮಾಡಿ ಈ ಮಾಹಿತಿಯನ್ನು ಕೊಡಿ. ಈ ಕೆವೈಸಿ ಮಾಡಿಸ್ಕೊಂಡು 13ನೇ ಕಂತಿನ ಪಿ ಎಂ ಕಿಸಾನ್ ನಿಧಿಯನ್ನು ಸಹ ತಾವು ಪಡ್ಕೊಳ್ಬೇಕು ಅನ್ನೋದು ಆಶಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಆಕಾಶವಾಣಿಯ ಕೃಷಿ ಕಾರ್ಯಕ್ರಮಗಳಿಂದ ರೈತರಿಗೆ ದೊರೆಯುತ್ತಿರುವ ಅನುಕೂಲಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕಿನ ಪ್ರಗತಿಪರ ಕೃಷಿಕ ಸಂತೇಶ್ವರ ಬಸವರಾಜು ಅವರು ಮಾತನಾಡಿದರು. ಆಕಾಶವಾಣಿಯ ಹಲವು ಕಾರ್ಯಕ್ರಮಗಳು ನನ್ನನ್ನ ಪ್ರಗತಿಪರ ರೈತನನ್ನಾಗಿ ಮಾರ್ಪಾಡು ಮಾಡಿವೆ ಎಂದು ಅವರು ತಿಳಿಸಿದರು. ಇಲ್ಲಿ ಸೇರಿರುವ ಎಲ್ಲ ನನ್ನ ಬಂಧುಗಳಿಗೂ ವಂದನೆಗಳು. 1968 ಕೂಡ ರೇಡಿಯೋ ಕೇಳಿಕೊಂಡು ಅದರ ಒಂದು ಸ್ವಾದವನ್ನು ನೋಡಿದಂತವನು. ಪೂರ್ವದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ರೇಡಿಯೋ ಇರಲಿಲ್ಲ. ಪಂಚಾಯತಿಗಳ ಮೇಲೆ ಎಲ್ಲೋ ಕೆಲವು ಪ್ರಮುಖರ ಮನೆಗಳಲ್ಲಿ ರೇಡಿಯೋ ಇರ್ತಿತ್ತು. ರೈತರೆಲ್ಲ ಪಂಚಾಯತಿ ಕಟ್ಟೆ ಹತ್ರ ಸೇರಿ ರೇಡಿಯೋ ಕಾರ್ಯಕ್ರಮಗಳನ್ನ ಆಲಿಸ್ತಿದ್ರು. ಇದೇ ರೀತಿ ಆಗ ಹಳ್ಳಿ ಕಟ್ಟೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತಿತ್ತು. ಅನೇಕ ವಿಷಯಗಳನ್ನ ರೈತರಿಗೆ ಮನಮಟ್ಟುವಂತೆ ಮುಟ್ಟಿಸಿತ್ತು. ಯಾವುದೇ ಖರ್ಚಿಲ್ಲದೆ ಉಚಿತವಾಗಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತ ಕಾರ್ಯಕ್ರಮ ಕೊಡ್ತಿದೆ ಅಂತಂದ್ರೆ ಆಕಾಶವಾಣಿ ಒಂದೇ. ಈ ನಿಟ್ಟಿನಲ್ಲಿ ಕೃಷಿಗೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರೈತರಿಗೆ ಮುಂಜಾಗ್ರತೆಯಾಗಿ ಬಿತ್ತನೆ ಇರ್ಬೋದು, ಇಲ್ಲ ಯಾವುದೇ ಒಂದು ರೋಗ ಇರ್ಬೋದು, ಕೀಟಬಾಧೆ ಇರ್ಬೋದು, ಇದಕ್ಕೆಲ್ಲ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಆಕಾಶವಾಣಿಯಲ್ಲಿ ಪ್ರಸಾರವಾಗ್ತಿತ್ತು. ರೈತರಿಗೆ ಇದು ಮನಮುಟ್ಟುವಂತ ಕಾರ್ಯಕ್ರಮವಾಗಿತ್ತು. ಏನು ಈ ಇದೇ ಆಕಾಶವಾಣಿಯಲ್ಲಿ ವಿಜಯಂಗಡಿಯವರು ಮತ್ತು ಕೇಶವಮೂರ್ತಿಯವರು ಒಂದು ನಾಣ್ಯದ ಎರಡು ಮುಖಗಳು ಇದ್ದಾಗ ಇದ್ರು. ನಾನು ಇವರು ನೀವಿಬ್ರು ಒಂದೇ ಕಡೆ ಇರಬೇಡಿ ಅಂತ ಅವರಿಗೆ ಸಲಹೆ ನೀಡಿದ್ದು ಒಳ್ಳೆಯದು. ಮೈಸೂರಿನಲ್ಲಿ ವರ್ಗಾವಣೆ ಆಗಿ ಕೇಶವಮೂರ್ತಿ ಅವರು ಅಲ್ಲೂ ಕೂಡ ಅನೇಕ ಹಳ್ಳಿಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನನ್ನನ್ನು ಕರೆಸಿ ಸಾಂಪ್ರದಾಯಿಕ ಬೇಸಾಯ ಏನಿತ್ತು ಅದನ್ನು ಈಗ ಸಾವಯವ ಕೃಷಿ ಅಂತ ಕರೀತಿದ್ದಾರೆ ಅದರ ಬಗ್ಗೆ ತಿಳಿ ಹೇಳುವ ಒಂದು ಕಾರ್ಯಕ್ರಮಗಳನ್ನು ನಡೆಸಿ ರೈತರಿಗೆ ಮನಮುಟ್ಟುವಂತೆ ಜಾಗೃತಿಗೊಳಿಸಿ ಏನು ರಾಸಾಯನಿಕ ವಿಷಯಗಳ ಮುಕ್ತರಾಗಿ ನಮ್ಮ ಪ್ರಜೆಗಳಿಗೆ ಉತ್ತಮವಾದ ಆರೋಗ್ಯವಾದ ಒಂದು ಆಹಾರವನ್ನು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ರು. ಇದೇ ರೀತಿ ಇದೇ ಕಾರ್ಯಕ್ರಮ ಇಂದಿಗೂ ಕೂಡ ಆಕಾಶವಾಣಿಯಲ್ಲಿ ಒಳ್ಳೆ ಮನಮುಟ್ಟುವಂತ ಕಾರ್ಯಕ್ರಮವಾಗಿದೆ. ನಮ್ಮೂರಿನಲ್ಲಿ ನಾವು ಕುರಿ ಮಂದೆ ಹಾಕಿಸಿದಾಗ ಕುರಿ ಗಾಯಿಗಳು ಅವ್ರ ಹತ್ರ ರೇಡಿಯೋ ಇದ್ದೇ ಇರ್ತಿತ್ತು. ಅಲ್ಲಿದ್ದಂತ ಮಾತೆಯರು ಲೋ ಬೋರ ಸಿಡುವಿನ ರೋಗದ ಚುಚ್ಚುಮದ್ದು ಹಾಕ್ಸ್ಬೇಕಂತೆ ರೇಡಿಯೋದಲ್ಲಿ ಬಂತು ಅಂತ ಅವರು ಮನಮುಟ್ಟುವಂತೆ ಎಲ್ಲರಿಗೂ ಹೇಳ್ತಾ ಇದ್ರು. ಮುಂಜಾಗ್ರತಾ ಕ್ರಮವಾಗಿ ಅವರು ಆ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ರು. ಆಗುವಂತ ತೊಂದರೆಗಳಿಗೆ ಈಡಾಗ್ತಿರಲ್ಲ, ಈ ರೀತಿ ಇತ್ತು. ಮತ್ತೆ ನಮ್ಮೂರಿನಲ್ಲಿ ಕೇಶವಮೂರ್ತಿ ಅವರು ಮಾರುಕಟ್ಟೆಯ ಒಂದು ನೆರವಿನಿಂದ ಎಸ್ ಎಲ್ ಭೈರಪ್ಪನವರ ಟ್ರಸ್ಟ್ನಲ್ಲಿ ರೇಡಿಯೋ ಒಂದು ಕಾಲಿಸುವ ಹಾಗೆ ಒಂದು ಎಲ್ಲ ಉಪಕರಣಗಳನ್ನು ಜೋಡಿಸಿದ್ರು. ಊರ್ ಮುಂದೆ ಕೂಡ ನಾವು ಜೋಡಿಸಿದ್ದು. ಅವರು ಮಾರನೇ ದಿವಸ ತಿಂಡಿ ತಗೊಂಡೋದಾಗ ತೋಟಕ್ಕೆ ಲೇ ಮಗ ಆಕಾಶವಾಣಿಯಲ್ಲಿ ಕೇಶವಮೂರ್ತಿ ಅವರು ವಿಜಯಂಗಡಿ ಅವರು ಬಡ್ಕಂತಾರಲ್ಲೋ, ನೀ ಬೆಂಕಿ ಇಟ್ಟಿದ್ಯಾ, ಇಡಬೇಡವೋ ಅಲ್ಲಿ ಒಂದು ಗುಂಡಿ ತೋಡಿ ಎಲ್ಲ ಗೊಬ್ಬರ ಮಾಡೋ ಅಂತಂತ ಹೇಳ್ತಿದ್ರು. ಹಂಗೆ ನೋಡಿ ಮನದಟ್ಟುವಾಗುವಂತ ಕಾರ್ಯಕ್ರಮ ಇದಾಗಿತ್ತು. ಈ ರೀತಿ ಕಾರ್ಯಕ್ರಮ ಎಷ್ಟು ಬಡದೆಬ್ಬಿಸುತ್ತೆ ಅಂತಂದ್ರೆ ಅಷ್ಟೊಂದು ಎಲ್ಲರಿಗೂ ಪ್ರಚಲಿತವಾಗಿದೆ. ಈ ಕಾರ್ಯಕ್ರಮ ಇದೇ ರೀತಿ ಮುಂದುವರೆದು ಈ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ವಿವಿಧ ತಂತ್ರಜ್ಞಾನ ಹಾಗೂ ನೂತನ ಆವಿಷ್ಕಾರಗಳನ್ನು ಕೃಷಿಕರಿಗೆ ತಲುಪಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಆಕಾಶವಾಣಿಯಲ್ಲಿ ಪ್ರಸಾರವಾದ ಕಾರ್ಯಕ್ರಮಗಳಿಂದಾಗಿ ಅವುಗಳಿಗೆ ವ್ಯಾಪಕ ಬೇಡಿಕೆ ಬಂದಿದೆ ಎಂದು ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾ ರಾಜೇಗೌಡ ತಿಳಿಸಿದರು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 7 ವಿಜ್ಞಾನಿಗಳಿರ್ತವೆ. ಈ ಜಿಲ್ಲೆಗೆ ಸಂಬಂಧಪಟ್ಟಂತಹ ವಿವಿಧ ವಿಷಯಗಳಲ್ಲಿ ಬೇಸಾಯ ಶಾಸ್ತ್ರ, ಮಣ್ಣು ವಿಭಾಗ, ಗೃಹ ವಿಜ್ಞಾನ, ತೋಟಗಾರಿಕೆ ವಿಭಾಗ, ಮೀನು ಸಾಕಾಣಿಕೆ, ಹೀಗೆ ವಿವಿಧ ವಿಷಯಗಳಲ್ಲಿ ನುರಿತ ತಜ್ಞರನ್ನೊಳಗೊಂಡಂತಹ ವಿಜ್ಞಾನಿಗಳಿರ್ತವೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. 7 ಕೃಷಿ ವಿಜ್ಞಾನಿಗಳೇನಿರ್ತವೆ, ನಮ್ಮ ಜಿಲ್ಲೆಗೆ ಬೇಕಾದಂತಹ ವಿವಿಧ ವಿಷಯಗಳಲ್ಲಿ ತಂತ್ರಜ್ಞಾನಗಳನ್ನು ಕೊಡುವಂತಹ ಜವಾಬ್ದಾರಿ ನಮ್ಮಲ್ಲಿರ್ತದೆ. ಈ ತಂತ್ರಜ್ಞಾನಗಳನ್ನು ನಾವು ನಮ್ಮ ಆಕಾಶವಾಣಿ ಮೂಲಕ, ದಿನಪತ್ರಿಕೆ ಮೂಲಕ, ಇನ್ನೂ ಪ್ರಮುಖವಾಗಿ ನಮ್ಮ ಇಲಾಖಾ ಸ್ನೇಹಿತರ ಮೂಲಕ ನಾವು ರೈತ ಬಾಂಧವರಿಗೆ ತಲುಪಿಸ್ತಾ ಇರ್ತೀವಿ. ಕಾರಣ ಏನಂತಂದರೆ, ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರುವ ಜನ ವಿಜ್ಞಾನಿಗಳು 7 ಜನ ಮಾತ್ರ. ನಾವು ಜಿಲ್ಲೆಯ 2559 ಹಳ್ಳಿಗಳಿಗೂ ತಲುಪಲಿಕ್ಕಾಗಲ್ಲ. ಹಾಗೆಯೇ ನಮ್ಮ ರೈತ ಬಾಂಧವರು ಜಿಲ್ಲೆಯಲ್ಲಿ ಸುಮಾರು 13.5 ಲಕ್ಷ ರೈತ ಬಾಂಧವರು ಇರ್ತಾರೆ. ಇವರೆಲ್ಲರೂ ತಲುಪಬೇಕು ಅಂತಂದರೆ, ಒಂದು ನಮಗೆ ಬೇಕಾದಂಥದ್ದು ಮೀಡಿಯಾ ಅಂತಂದರೆ ಒಂದು ರೇಡಿಯೋ ಆಗಬೇಕು, ಇಲ್ಲ ದಿನಪತ್ರಿಕೆ ಆಗಬೇಕು, ಜೊತೆಗೆ ನಮ್ಮ ಇಲಾಖಾ ಸ್ನೇಹಿತರಾಗಬೇಕು. ಹೀಗೆ ಪರ್ಟಿಕ್ಯುಲರ್ಲಿ ನಾವು ರೇಡಿಯೋ ಕಾರ್ಯಕ್ರಮಕ್ಕೆ ಬಂದರೆ, ಈಗ ನಾನು ಕಳೆದ 5 ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ರೇಡಿಯೋ ಮೂಲಕ ಮಾಡಿದ್ದೀವಿ, ಕೃಷಿ ಸಂಬಂಧಿತ ವಿಚಾರಗಳನ್ನು ಅಥವಾ ಕೃಷಿ ಯಾವ ತಂತ್ರಜ್ಞಾನಗಳನ್ನು ರೈತರಿಗೆ ತಲುಪಿಸಿದ್ವಿ ಅಂತ ನೋಡ್ತಾ ಇರಬೇಕಾದ್ರೆ ಸುಮಾರು 42 ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಈಗ ಬೇಸಾಯ ಶಾಸ್ತ್ರದ ಬಗ್ಗೆ ಆಗಲಿ, ಪಶುಸಂಗೋಪನೆ ಬಗ್ಗೆ ಆಗಲಿ, ಮೀನುಗಾರಿಕೆ, ರೇಷ್ಮೆ ಕೃಷಿ, ಹೀಗೆ ಹಲವಾರು ವಿಷಯಗಳಲ್ಲಿ ಸುಮಾರು 42 ಕಾರ್ಯಕ್ರಮಗಳನ್ನು ಕಳೆದ 5 ವರ್ಷಗಳಲ್ಲಿ ನಾವು ಮಾಡಿದ್ದೇವೆ. ಆ ಮೂಲಕ ರೈತ ಬಾಂಧವರಿಗೆ ನಾವು ಮಾಹಿತಿಯನ್ನು ತಲುಪಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನು ಉಳಿದ ಹಾಗೆ ನಮ್ಮ ರೇಡಿಯೋ ವಿಭಾಗದಲ್ಲಿ ನಮ್ಮಲ್ಲಿ ನಡೆಯುವಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆಯುವಂತಹ ಎಲ್ಲಾ ಕಾರ್ಯಕ್ರಮಗಳನ್ನು, ಯಾವುದು ವೈಜ್ಞಾನಿಕ ಸಲಹಾ ಸಮಿತಿಯ ಆಗಲಿ, ಸಮಿತಿಯ ಸಭೆಯ ವಿಚಾರ ಆಗಲಿ, ಅಥವಾ ಕ್ಷೇತ್ರೋತ್ಸವ ಆಗಲಿ, ಅಥವಾ ನಮ್ಮ ವಿಜ್ಞಾನಿಗಳನ್ನು ಸಂದರ್ಶನ ಮಾಡುವ ಮೂಲಕ ನಮ್ಮ ತಂತ್ರಜ್ಞಾನಗಳನ್ನು ನಮ್ಮ ರೇಡಿಯೋ ರೈತ ಬಾಂಧವರಿಗೆ ತಲುಪಿಸ್ತದೆ ಅಂತ ಹೇಳಲಿಕ್ಕೆ ಬಹಳ ಹರ್ಷ ಆಗುತ್ತೆ. ಇನ್ನೂ ಪ್ರಮುಖವಾಗಿ ಇದೇ ರೇಡಿಯೋ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರನ್ನ ಸಂದರ್ಶನ ಮಾಡ್ತಾರೆ, ಹಾಗೆ ನಮ್ಮ ಇಲಾಖಾ ಅಧಿಕಾರಿಗಳನ್ನು ಸಹ ಸಂದರ್ಶನ ಮಾಡ್ತಾರೆ. ಒಂದು ಕಡೆ ರೇಡಿಯೋ ಮೂಲಕ ರೈತರಿಗೆ ನಮ್ಮ ಕಡೆಯಿಂದ ಮಾಹಿತಿ ಹೋದರೆ, ಹಾಗೆ ಹಿಮ್ಮುಖ ಮಾಹಿತಿ ನಮಗೆ ರೈತ ಬಾಂಧವರಿಂದ ಮತ್ತು ಇಲಾಖಾ ಅಧಿಕಾರಿಗಳಿಂದ ಇದೇ ರೇಡಿಯೋ ಮೂಲಕ ನಮಗೆ ಸಿಗುತ್ತೆ. ಹಾಗಾಗಿ ರೇಡಿಯೋ ಬಹಳ ಅತ್ಯುತ್ತಮವಾದಂತಹ ಒಂದು ಮೀಡಿಯಾ, ರೈತ ಬಾಂಧವರಿಗೆ, ವಿಜ್ಞಾನಿಗಳಿಗೆ, ಅಧಿಕಾರಿಗಳಿಗೆ ಎಲ್ಲರಿಗೂ ಸಹ ಸಹಾಯ ಆಗ್ತಾ ಇದೆ ಅನ್ನೋದನ್ನು ತಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದ್ರ ಜೊತೆಗೆ ಕೆಲವು ಸರಣಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಸರಣಿ ಕಾರ್ಯಕ್ರಮಗಳು ಯಾವುವು? ಕೃಷಿ ಖುಷಿಯಾಗಲಿ, ಅಥವಾ ಫಲಸಿರಿಯಾಗಲಿ, ಗೋಕುಲ, ಪಶುಸಂಗೋಪನೆ ಸಂಬಂಧಪಟ್ಟ ಹಾಗೆ, ಇನ್ನು ರೇಷ್ಮೆ ಲೋಕ, ರೇಷ್ಮೆ ಕೃಷಿ ಸಂಬಂಧಪಟ್ಟ ಹಾಗೆ, ಇತ್ತೀಚೆಗೆ ಸಿರಿಧಾನ್ಯಗಳ ದಾರೆ ಅನ್ನೋ ಕಾರ್ಯಕ್ರಮ ಸಹ ನಡೀತಾ ಇದೆ. ಅಂದರೆ ಸಿರಿಧಾನ್ಯಗಳ ಬೆಳವಣಿಗೆ ಮತ್ತು ಉಪಯೋಗವನ್ನು ಹೆಚ್ಚು ಮಾಡಬೇಕು ಅಂತ. ಹೀಗೆ ಹಲವಾರು ಸರಣಿ ಕಾರ್ಯಕ್ರಮಗಳನ್ನು ವಿಜ್ಞಾನಿಗಳು, ಅಧಿಕಾರಿಗಳು, ನುರಿತ ರೈತರು ಅಥವಾ ಪ್ರಗತಿಪರ ರೈತರನ್ನ ಒಳಗೊಂಡಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಎಲ್ಲರಿಗೂ ಸಹ ಈ ಒಂದು ರೇಡಿಯೋ ಬಹಳ ಸ್ನೇಹಿತ ಆಗ್ತದೆ ಅಂತೇಳಿ ನಾನಾದರೂ ಭಾವಿಸಿರ್ತೀನಿ. ಹಿಂದೂ ಸಹ ಹಲವು ವಿಚಾರಗಳನ್ನು ನಮ್ಮ ರೈತರಿಗಾಗಲೇ ಹೇಳಿದ ಹಾಗೆ ಈ ಮೂಲಕ, ರೇಡಿಯೋ ಮೂಲಕ ಹಲವು ತಂತ್ರಜ್ಞಾನಗಳನ್ನು ರೈತ ಬಾಂಧವರು ಅರಿತಿದ್ದಾರೆ. ಇನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲವು ಹಲವು ತಾಂತ್ರಿಕತೆಗಳನ್ನು ನಾವು ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ ಮತ್ತು ಪರಿಕರಗಳನ್ನು ಸಹ ರೈತ ಬಾಂಧವರಿಗೆ ಮಾರಾಟ ಮಾಡ್ತಾ ಇರ್ತೀವಿ. ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿಲ್ಲದ ಹಲವಾರು ತಂತ್ರಜ್ಞಾನಗಳನ್ನು ನಾವು ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಮಾರಾಟ ಮಾಡ್ತಾ ಇರ್ತೀವಿ. ಒಂದು ಟ್ರೈಕೊಡೋರ್ಮಾ ಅಥವಾ ಸೂಡೆಮನಾಸ್ ಆಗಲಿ ಅಥವಾ AMC ಆಗಲಿ, ಬನಾರ್ ಸ್ಪೆಷಲ್, ಇವೆಲ್ಲ ಈ ಸ್ಥಳೀಯವಾಗಿ ಮಾರುಕಟ್ಟೆಯಲ್ಲಿ ಎಲ್ಲೂ ಸಿಗುವಂಥದ್ದಲ್ಲ. ಇದನ್ನು ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈಗ ಬಂದಂಥ ರೈತ ಬಂದವರಿಗೆ ಬರೀ ಮಾಹಿತಿ ಕೊಟ್ಟು ಬೆಂಗಳೂರು ಅಥವಾ GK ಹೋಗಿ ತನ್ನಿ ಅಂತ ಹೇಳೋದ್ರ ಬದಲಾಗಿ ಇಲ್ಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಲಭ್ಯತೆ ಇರುವ ಹಾಗೆ ನೋಡ್ಕೊಂಡಿದ್ವಿ. ಈ ಲಭ್ಯತೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ನಮ್ಮ ರೇಡಿಯೋ ಕಾರ್ಯಕ್ರಮ. ಪ್ರತಿ ಸಂದರ್ಶನದಲ್ಲೂ ಸಹ ನಾವು ವಿಚಾರವನ್ನು ಹೇಳಿದಾಗ ಇದು ರೈತರಿಗೆ ತಲುಪಿ, ರೈತರು ಏನು ಇವತ್ತು ನೂತನ ತಂತ್ರಜ್ಞಾನಗಳು ಅಥವಾ ಮಾರುಕಟ್ಟೆಯಲ್ಲಿ ಲಭ್ಯ ಇಲ್ಲದಂತಹ ಕೆಲವು ಪರಿಕರಗಳನ್ನು ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ತೆಗೆದುಕೊಂಡು, ನಾನು ಈಗಾಗಲೇ ಮಾಹಿತಿಯನ್ನು ಪಡೀತಾ ಇದ್ದೆ, ಪ್ರತಿ ವರ್ಷ ಸುಮಾರು 1500 ರೈತ ಬಾಂಧವರು ಈ ಪರಿಕರಗಳನ್ನ ಪಡೆದುಕೊಂಡು ಹೋಗ್ತಾರೆ. ಹಲವಾರು ಈಗ ಮೇವಿನ ಬೀಜಗಳು, ಈಗ CFS 31 ಅಂತ ಹೊಸ ತಳಿಯನ್ನು ನಾವು ಉತ್ಪಾದನೆ ಮಾಡಿ ರೈತರಿಗೆ ಮಾರಾಟ ಮಾಡ್ತಾ ಇದ್ದೇವೆ. ಇದನ್ನ ನಾವು ಸಂದರ್ಶನದ ಮೂಲಕ ಹೇಳಿದಾಗ ನಮಗೆ ಪ್ರತಿ ವರ್ಷ, ಈಗ ಕಳೆದ ವರ್ಷದಿಂದ ಸುಮಾರು ನಾವು 6 ಕ್ವಿಂಟಾಲ್ ಬೀಜವನ್ನು ಮಾರಿದ್ದೇವೆ. ಈ ವರ್ಷವೂ ಸಹ ಸುಮಾರು ಈಗಾಗಲೇ 7 ಕ್ವಿಂಟಲ್ ಬೀಜವನ್ನು ಮಾರಿದ್ವಿ, ಇನ್ನೂ ಸಹ 2 ಕ್ವಿಂಟಲ್ ಬೀಜಕ್ಕೆ ಬೇಡಿಕೆ ಇದೆ. ಹಾಗಾಗಿ ಈ ನಮ್ಮ ರೇಡಿಯೋ ಕಾರ್ಯಕ್ರಮದ ಮೂಲಕ ನಮ್ಮ ಕೃಷಿ ಸಂಬಂಧಿತ ತಂತ್ರಜ್ಞಾನಗಳು ಬಹಳ ಬೇಗ ಪ್ರಸರಣ ಆಗ್ತದೆ, ರೈತರಿಗೂ ಸಹ ಅನುಕೂಲ ಆಗ್ತಾ ಇದೆ, ವಿಜ್ಞಾನಿಗಳಿಗೂ ಸಹ ಆ ಮೂಲಕ ಅನುಕೂಲ ಆಗ್ತದೆ ಅಂತ ನಾನು ಅದ್ರ ಭಾವಿಸಿದ್ದೇನೆ. ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ, ಆಕಾಶವಾಣಿ ಉಪಯುಕ್ತ ಮಾಹಿತಿಯೊಂದಿಗೆ ಕೃಷಿ ಅಭಿವೃದ್ಧಿಗೆ ಹಾಗೂ ರೈತರ ಪ್ರಗತಿಗೆ ಕಾರಣವಾಗಿರುವುದಾಗಿ ಹಾಸನ ತಾಲೂಕಿನ ಬ್ಯಾಡರಹಳ್ಳಿಯ ಪ್ರಗತಿಪರ ಕೃಷಿಕ ರವಿಶಂಕರ್ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಬಂಧು ಬಾಂಧವರಿಗೂ ನನ್ನ ನಮಸ್ಕಾರಗಳು. ನಾವು ಸರಳ ಜೀವನ ಮಾಡಬೇಕು, ಆರೋಗ್ಯಕರವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಯಾವುದೇ ಸಾಲಗಳಿರಬಾರ್ದು, ಸರಳವಾಗಿ ಜೀವನ ಮಾಡಬೇಕು ಅಂತ ಕಲಿಸಿದ್ದೇ ನಮಗೆ ಆಕಾಶವಾಣಿಯ ಒಂದು ವಿಚಾರ. ಏಕೆಂದರೆ ಇವತ್ತು ಕೂಡ ನಾನು 40 ವರ್ಷದ ಸೈಕಲ್ನ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಆಕಾಶವಾಣಿ ಕೇಳಿ ಕೇಳಿ ಪರಿಸರವನ್ನು ಉಳಿಸಬೇಕು ಅಂದ್ರೆ ಇವತ್ತು ಕೂಡ ಅದೇ ಸೈಕಲ್ನ ಇಟ್ಕೊಂಡು ಅದೇ ಸೈಕಲ್ನ ಬರೀ ಟೈರ್ ಟ್ಯೂಬ್ ಸಬ್ದಾದ್ರು ಮಾತ್ರ ಉಪಯೋಗಿಸ್ತಾ ಇದ್ವಿ. ಅದೇ ರೀತಿ ಪರಿಸರವನ್ನು ಉಳಿಸ್ತಾ ಇದ್ವಿ. ಅದೇ ರೀತಿ ಯಾವುದೇ ರಾಸಾಯನಿಕ ಗೊಬ್ಬರ ಔಷಧಿಗಳನ್ನ ಬೆಳೆಸ್ದ ಹಾಗೆ, ಸಾಲ ಸೂಲಗಳನ್ನ ಮಾಡದ ಹಾಗೆ, ಮನೆ ಮಠಗಳನ್ನ ಕಟ್ಕೊಂಡು ನೆಮ್ಮದಿಯ ಶಾಂತಿಯಿಂದ ಬದುಕನ್ನ ಕಲಿಸಿದ್ದು ನಮ್ಗೆ ಈ ಕೃಷಿ ರಂಗ ಮತ್ತೆ ವಿಜಯ ಅಂಗಡಿಯವರು ಈ ಆಕಾಶವಾಣಿ ಕೇಂದ್ರ ಬಂದ ಮೇಲೆ ನಮ್ಗೆ ಅತ್ಯುತ್ತಮ ಒಂದು ದೊಡ್ಡ ಸಾಧನೆಯನ್ನ ಕೊಟ್ಟಿದೆ. ಆ ಸರಳ ಜೀವನವನ್ನ ಮಾಡ್ತಕ್ಕಂಥದ್ದು, ಇವತ್ತು ಕೂಡ ನಾವು ಮೈಗೆ ಸೋಪ್ ಹಚ್ಚಲ್ಲ, ಇವತ್ತು ಕೂಡ ಪೇಸ್ಟ್ ಉಪಯೋಗಿಸಲ್ಲ, ಅದೇ ರೀತಿಯ ಹಳ್ಳಿಯಲ್ಲಿ ಏನ್ ಸಿಗುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಆರೋಗ್ಯವಾಗಿ ನೆಮ್ಮದಿಯಾಗಿ ಎರಡು ಮಕ್ಕಳನ್ನು ಓದಿಸ್ಕೊಂಡು ಎರಡು ಮಕ್ಕಳನ್ನು ಮದುವೆ ಮಾಡಿ ಒಬ್ಳು ಎಂ ಎ ಬಿ ಎಡ್ ಪಿ ಎಚ್ ಡಿ, ಇನ್ನೊಬ್ಳು ಎಂ ಕಾಂ ಪಿ ಎಚ್ ಡಿ, ಈ ತರ ಎಲ್ಲ ಎಜುಕೇಶನ್ಗೂ ಕೂಡ ಒಂದ್ ರೂಪಾಯಿ ಖರ್ಚಿಲ್ದಂಗೆ ಹಳ್ಳಿಯಲ್ಲೇ ಗ್ರಾಮೀಣ ಪ್ರದೇಶದಲ್ಲಿ ಓದಿಸ್ಕೊಂಡು ಆಮೇಲೆ ಎಲ್ಲ ಒಂದು ಸರಳ ಜೀವನವನ್ನು ಮಾಡ್ಕೊಂಡು ನೆಮ್ಮದಿ ಶಾಂತಿಯಿಂದ ಬದುಕಕ್ಕೆ ನಮ್ಗೆ ದಾರಿ ಮಾಡಿಕೊಟ್ಟದ್ದೇ ಆಕಾಶವಾಣಿ ಕೇಂದ್ರ ಅಂತ ನಾನು ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಇವತ್ತು ಸೋಪ್ ತಯಾರು ಮಾಡೋದು ಕಲಿಸಿದ್ದು ನಮ್ಗೆ ಆಕಾಶವಾಣಿ ಕೇಂದ್ರ, ಆ ಪೇಸ್ಟ್ ತಯಾರು ಮಾಡೋದು ಕಲಿಸಿದ್ದು ಆಕಾಶವಾಣಿ ಕೇಂದ್ರ, ಸರಳವಾಗಿ ಬದುಕನ್ನ ಕಲಿಸಿದ್ದು ಆಕಾಶವಾಣಿ ಕೇಂದ್ರ, ಸರಳವಾಗಿ ಇರೋದನ್ನು ಕಲಿಸಿದ್ದು ಆಕಾಶವಾಣಿ ಕೇಂದ್ರ, ಮಡಿಕೆಯಲ್ಲಿ ಅಡುಗೆ ಮಾಡೋದನ್ನು ಕಲಿಸಿದ್ದು ಆರೋಗ್ಯವಾಗಿರಬೇಕು ಅನ್ನೋದು ಆಕಾಶವಾಣಿ ಕೇಂದ್ರ. ಇವತ್ತು ನಾವು ಮನೇಲಿ 4 ಜನ ಇದ್ವಿ, 4 ಜನ ಮಡಿಕೆಯಲ್ಲಿ ಅಡುಗೆ ಮಾಡಿದ್ರು ಕೂಡ ಯಾವುದು ಮಡಿಕೆ ಹೊಡೆದೋಗಲ್ಲ, ಸುಮ್ಕೆ ಮಡಿಕೆ ಹೊಡೆದೋಗುತ್ತೆ ಅನ್ನೋ ಮಾತೆಲ್ಲ ಸುಳ್ಳು ಮಾತವು. ಇವೆಲ್ಲವೂ ಕೂಡ ಎಲ್ಲವೂ ಸರಳವಾಗಿರ್ಬೋದು. ಆಮೇಲೆ ಇವತ್ತು ಕೂಡ ಗೋಬರ್ ಗ್ಯಾಸ್, ಸಿಲಿಂಡರ್ ಗ್ಯಾಸ್ ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ ಯಾಕೆ ಅಂದ್ರೆ ಬೇಕಾಗಿ ಅಂದ್ರೆ ಒಂದು ಫಂಕ್ಷನ್ಗೋಸ್ಕರ ತರಿಸಿದ್ದಷ್ಟೇ, 2 ವರ್ಷ ಆದ್ರೂ ನಮಗೆ ಒಂದು ಸಿಲಿಂಡರ್ ಗ್ಯಾಸ್ ಮುಗಿಯಲ್ಲ. ಯಾಕೆ ಅಂದ್ರೆ ಅವಶ್ಯಕತೆ ನಮ್ಗಿಲ್ಲ. ಆರೋಗ್ಯಕರವಾಗಿ ನೆಮ್ಮದಿಯಾಗಿ ಸಾಲ ಇಲ್ಲದ ಸರಳ ಜೀವನವನ್ನ ನೆಮ್ಮದಿ ಶಾಂತಿಯಾಗಿ ಬದುಕನ್ನ ಕಲಿಸಿದ್ದು ಈ ಆಕಾಶವಾಣಿ ವಿಜಯ ಅಂಗಡಿಯವರು ನಮ್ಗೆ ಎಲ್ಲ ಮಾರ್ಗದರ್ಶನವನ್ನ ಕೊಟ್ಟರು, ಮತ್ತೆ ಎಲ್ಲ ವಿಚಾರಗಳನ್ನು ನಮ್ಮ ಆಕಾಶವಾಣಿ ಮುಖೇನ ಸಿಕ್ಕಿದೆ. ಆದ್ರಿಂದ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನರಿಗೂ ನಾನು ಆಕಾಶವಾಣಿಯ ಬಂದು ಬೆಳಗ್ದವರು ಮತ್ತು ಆಕಾಶವಾಣಿ ಕೇಳುಗರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸಕಲೇಶಪುರದ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾ ಕೆಎನ್ ಹರ್ಷ ಅವರು ಮಾಹಿತಿ ಸಬಲೀಕರಣದ ಹೊಸ ಸಾಧ್ಯತೆಗಳು ಹಾಗೂ ಸವಾಲು ಕುರಿತು ತಮ್ಮ ವಿಚಾರಗಳನ್ನು ಮಂಡಿಸಿದರು. ಮಾಹಿತಿ ಮೂಲಗಳು ಹಲವು, ಅದರಲ್ಲಿ ಪುಸ್ತಕ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ನಿಯತಕಾಲಿಕೆಗಳಾಗಿರ್ಬೋದು, ಇವೆಲ್ಲವನ್ನ ಮೀರಿ ಬಹಳ ಸುಲಭವಾಗಿ ಬಹಳ ಕ್ಷಿಪ್ರವಾಗಿ ಕೇಳಗನನ್ನ ಅಥವಾ ಓದುಗನನ್ನ ತಲುಪುವಂತ ಶಕ್ತಿ ಇರೋದು ಈ ದೃಶ್ಯ ಮಾಧ್ಯಮ, ಅದನ್ನು ಬಿಟ್ಟರೆ ಶ್ರವಣ ಮಾಧ್ಯಮ, ಅದರಲ್ಲಿ ದೂರದರ್ಶನ ಆಗಿರ್ಬೋದು ಅಥವಾ ಆಕಾಶವಾಣಿ ಆಗಿರ್ಬೋದು, ಇವು ಸಮಾಜದ ನಿರ್ಮಾಣಕ್ಕೆ ಅವರದೇ ಆದಂಥ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದೆ. ಇನ್ನು ವಿಚಾರದಲ್ಲಿ ಇನ್ನೊಂದು ಶಬ್ದ ಇದೆ, ಸಬಲೀಕರಣ ಅನ್ನೋದು. ಈ ಸಬಲೀಕರಣ ಅನ್ನೋದು ತುಂಬ ದೊಡ್ಡ ಪದ. ಸಮಾಜದ ಕಟ್ಟಕಡೆಯ ವ್ಯಕ್ತಿನ ಮುಖ್ಯವಾಹಿನಿಗೆ ತರೋದು ಸಮಾಜ ಮತ್ತು ಸರ್ಕಾರದ ಕರ್ತವ್ಯ. ಆ ವಿಚಾರವಾಗಿ ನಾವು ಆಲೋಚನೆ ಮಾಡಿದಾಗ ಆ ಕಟ್ಟಕಡೆಯ ವ್ಯಕ್ತಿಗೆ ತನ್ನ ಹಕ್ಕುಗಳನ್ನು ಏನು ಅಂತ ತಿಳಿಸ್ಕೊಟ್ಟಿದ್ದು RTI ಎನ್ನುವಂಥ ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ. ಅದೇ ರೀತಿ ಆತನ ಜ್ಞಾನ ಕೂಡ ಇಂಪ್ರೂವ್ ಆಗಬೇಕು, ಅಂದರೆ ಸಣ್ಣ ಪೀಳಿಗೆಯಿಂದ ದೊಡ್ಡ ಪೀಳಿಗೆ ತನಕ. ಆ ವಿಚಾರವಾಗಿ ಅವನನ್ನು ಸಬಲೀಕರಣಗೊಳಿಸಿದ್ದು ಮತ್ತು RTE ರೈಟ್ ಟು ಎಜುಕೇಷನ್ ಅನ್ನುವಂಥ ಕಾಯ್ದೆ. ಈ ಎರಡೂ ಕಾಯ್ದೆಗಳ ಫಲಪ್ರದವಾಗಿ ಇವತ್ತು ಬಹಳಷ್ಟು ಜನಗಳಿಗೆ ಮಾಹಿತಿ ತಮ್ಮ ಉಗ್ರನ ಅಂಚಿನಲ್ಲಿ ತುದಿ ಬೆರಳಿನಲ್ಲಿ ಸಿಗ್ತಾ ಇದೆ. ಇದು ಒಂದು ಆಯಾಮ. ಎರಡನೇ ಆಯಾಮನ ನಾವು ಗಮನಿಸೋದಾಯಿತು ಅಂತಂದ್ರೆ ಇದು ನಡೆದು ಬಂದಂತಹ ದಾರಿನ ನಾವು ನೋಡೋಣ. ನನ್ನ ಈ ಇಷ್ಟು ಮಾತುಗಳನ್ನ ನಾವು ಕೃಷಿಕ ವಿಚಾರವಾಗಿ ಅಥವಾ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಾವು ಗಮನಿಸೋದಾಯಿತು ಅಂದ್ರೆ, ಸ್ವಾತಂತ್ರ್ಯದ ನಂತರದಲ್ಲಿ ನಮ್ಮಲ್ಲಿ ಆಹಾರದ ಸುಭದ್ರತೆ ಇರಲಿಲ್ಲ, ಅದರ ಜೊತೆಗೆ ನಮಗೆ ಅನಕ್ಷರತೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿತ್ತು. ಆದಂತಹ ಸಂಶೋಧನೆಗಳನ್ನ ನಾವು ರೈತರ ತನಕ ತಲುಪಿಸೋದ್ರಲ್ಲಿ ವಿಸ್ತರಣಾ ವಿಭಾಗ ಏನಿತ್ತು ಅದಕ್ಕೆ ದೊಡ್ಡ ಚಾಲೆಂಜ್ ಇತ್ತು. ಹಾಗಾಗಿ ಇವತ್ತು ನಾವು ಸ್ಕೂಲ್ಗಳಲ್ಲಿ ಬಹುಶಃ ನೋಡಬಹುದು ಕಲಿನಲಿ, ನೋಡಿ ಕಲಿ ಮಾಡಿ ತಿಳಿ ಅನ್ನುವಂಥ ಕಾನ್ಸೆಪ್ಟ್ಸ್ಗಳನ್ನ ಅವತ್ತೇ ನಮ್ಮ ವಿಸ್ತರಣಾ ವಿಭಾಗದವರು ಕೃಷಿಯಲ್ಲಾಗಿರುವಂತಹ ಸಂಶೋಧನೆಗಳನ್ನ ರೈತರಿಗೆ ಮನಮುಟ್ಟೋ ರೀತಿ ತಲುಪಿಸೋದಕ್ಕೆ ಫೀಲ್ಡ್ ಡೆಮಾನ್ಸ್ಟ್ರೇಷನ್ ಆಗ್ಬೋದು, ಕ್ಷೇತ್ರೋತ್ಸವ ಆಗ್ಬೋದು, ರೈತರ ಪ್ರವಾಸ ಕಾರ್ಯಕ್ರಮಗಳಾಗ್ಬೋದು ಅಥವಾ ಫೀಲ್ಡ್ ಡೇಗಳನ್ನಾಗ್ಬೋದು, ಈ ಥರ ವಿಚಾರಗಳನ್ನು ಮಾಡಿಕೊಂಡು ಬಹಳ ಅವರ ಮನಮುಟ್ಟುವ ಹಾಗೆ ಅವರಿಗೆ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಬಂದರು. ಆ ವಿಚಾರಕ್ಕೆ ಗಮನಿಸಿದಾಗ ಆಕಾಶವಾಣಿಯ ಕೃಷಿ ರಂಗ ಆಗ್ಬೋದು ಅಥವಾ ದೂರದರ್ಶನದ ಕೃಷಿ ದರ್ಶನ ಆಗ್ಬೋದು, ವಿಶ್ವವಿದ್ಯಾನಿಲಯಗಳು ಹೊರತರುತ್ತಿದ್ದಂಥ ನಿಯತಕಾಲಿಕೆಗಳಾಗಿದ್ದಂಥ ಕೃಷಿ ಮುನ್ನಡೆ ಆಗಿರ್ಬೋದು ಅಥವಾ ತೋಟಗಾರಿಕಾ ವಾಣಿ ಆಗಿರ್ಬೋದು, ಅದೇ ರೀತಿ ಖಾಸಗಿ ಸಂಸ್ಥೆಗಳು ತರ್ತಾ ಇದ್ದಂಥ ಅಡಿಕೆ ಪತ್ರಿಕೆ, ಮೇಟಿ ವಿದ್ಯೆ, ಕೃಷಿಕ, ಬೆಳೆಗಾರ, ಮತ್ತು ಸ್ಪೈಸ್ ಬೋರ್ಡು, ಕಾರ್ಡಮಮ್ ಬೋರ್ಡು ಅಥವಾ ಕಾಫಿ ಬೋರ್ಡು, ಮತ್ತು ನಮ್ಮ ಕೊಕೊನಟ್ ಬೋರ್ಡ್, ಇವೆಲ್ಲ ತರ್ತಾ ಇದ್ದಂಥ ನಿಯತಕಾಲಿಕೆಗಳು ರೈತನಿಗೆ ಸಕಾಲದಲ್ಲಿ ಸೂಕ್ತವಾದಂಥ ಮಾಹಿತಿಯನ್ನು ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ತಲುಪಿಸೋದ್ರಲ್ಲಿ ತುಂಬ ದೊಡ್ಡದಾದಂಥ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದೆ. ಇದಿಷ್ಟು ನಮಗೆ ಸಾಂಪ್ರದಾಯಿಕ ಪದ್ಧತಿಗಳನ್ನ ಪರಿಚಯಿಸಿದರೆ ಇನ್ನೂ ಒಂದು ಭಾಗ ಇದೆ, ಅದು ಅಸಾಂಪ್ರದಾಯಿಕ ಪದ್ಧತಿ ಅಂತ ನಾವು ಗಮನಿಸೋದಾಯಿತು ಅಂತಂದರೆ 90ರ ದಶಕದ ನಂತರದಲ್ಲಿ ಆದಂಥ ಬದಲಾವಣೆಗಳಿವು. ಅದು ಎಫ್ ಎಂ ರೇಡಿಯೋ ಆಗಿರ್ಬೋದು ಅಥವಾ ಈ ಶತಮಾನದ ಬಹಳ ದೊಡ್ಡ ಆವಿಷ್ಕಾರ ಆದಂತ ಕಂಪ್ಯೂಟರ್, ಅದರ ಜೊತೆನಲ್ಲೇ ಬಂದಂತ ಇಂಟರ್ನೆಟ್, ಅದರ ಜೊತೆನಲ್ಲೇ ಬಂದಂತ ಮೊಬೈಲ್ಗಳು, ಆ ಮೊಬೈಲ್ನೊಳಗೆ ಇವತ್ತು ಇಡೀ ವಿಶ್ವವನ್ನ ಅಡಗಿಸುವಂತ ಶಕ್ತಿಯನ್ನ ನಮಗೆ ವಿಜ್ಞಾನ ತಂತ್ರಜ್ಞಾನ ಕೊಟ್ಟಿದೆ. ಇವುಗಳ ಜೊತೆಯಲ್ಲಿ ಬಂದಂತ ದೊಡ್ಡ ಶಕ್ತಿ ಅಂತಂದ್ರೆ ಸಮೂಹ ಮಾಧ್ಯಮಗಳು ಅಥವಾ ಸಾಮಾಜಿಕ ಮಾಧ್ಯಮಗಳು, ಉದಾಹರಣೆಗೆ ಫೇಸ್ಬುಕ್ ಆಗ್ಬೋದು, ವಾಟ್ಸಪ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಇತ್ತೀಚೆಗೆ ಬಂದಂತ ಕ್ಲಬ್ ಹೌಸ್ ಅನ್ನುವಂತ ಕಾನ್ಸೆಪ್ಟ್ ಆಗ್ಬೋದು, ಇವುಗಳಲ್ಲಿ ಒಂದು ನಿರ್ದಿಷ್ಟ ವಿಚಾರವಾಗಿ ಬೇಕಾಗಿರುವಂತ ಚರ್ಚೆಗಳು, ವಿಚಾರಗಳು ಬಹಳ ಬೇಗ ಕೇಳಗನನ್ನ ಅಥವಾ ಓದುಗನನ್ನ ತಲುಪಿಸುವಂತ ಒಂದು ವ್ಯವಸ್ಥೆ ನಮಗೆ ಈ ವಿಜ್ಞಾನ ತಂತ್ರಜ್ಞಾನದ ಮುಖಾಂತರ ಆಗಿದೆ. ಕಾರ್ಯಕ್ರಮ ಮುಂದುವರಿಯುತ್ತೆ. ಆಕಾಶವಾಣಿಯ ಕೃಷಿ ಕಾರ್ಯಕ್ರಮಗಳ ಸ್ವರೂಪ ಹಾಗೂ ಭವಿಷ್ಯದ ಬಗ್ಗೆ ಹಿರಿಯ ಪತ್ರಕರ್ತರಾದ ಗಾಣದಳು ಶ್ರೀಕಂಠ ಅವರು ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಹಾಸನದಂತಹ ಕೃಷಿ ವೈವಿಧ್ಯವಿರುವ ಜಿಲ್ಲೆಯಲ್ಲಿ ಕೃಷಿ ಕಾರ್ಯಕ್ರಮಗಳನ್ನು ಯೋಜಿಸಿ ನಿರ್ಮಿಸುವುದು ಸವಾಲಿನ ಸಂಗತಿ ಎಂದು ಅವರು ಹೇಳಿದರು. ಎಲ್ಲ ರೈತ ಮಿತ್ರರಿಗೆ, ಅಧಿಕಾರಿ ವರ್ಗದವರಿಗೆ, ಬಹುಮುಖ್ಯವಾಗಿ ದೂರದಲ್ಲಿ ಕೂತು ಈ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಎಲ್ಲ ಕೇಳುಗರಿಗೆ ಕಿಸಾನ್ ದಿವಸದ ಪರವಾಗಿ ಶುಭಾಶಯಗಳು ಮತ್ತು ಧನ್ಯವಾದಗಳು. ತುಂಬಾ ಸುಂದರವಾದ ಕಾರ್ಯಕ್ರಮ. ನನ್ನ ನಿರೀಕ್ಷೆ ಬೇರೆ ತರ ಇತ್ತು. ಹೊರಗೆ ಕೂತು ದೊಡ್ಡ ವೇದಿಕೆಯಲ್ಲಿ ಇದ್ದು ತುಂಬಾ ಜನ ಇರ್ತಾರೆ, ಮಾತಾಡೋದಕ್ಕೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ, ನಾವು ಹೇಳೋದು ಕೇಳಿಸ್ಕೊಡೋದು ತಲುಪುತ್ತೋ ಇಲ್ವೋ, ಅವರಿಗೆ ಸಂವಹನದ ಪರಿಣಾಮಕಾರಿ ಸಂವಹನ ಅಂತ ಕರಿತೀವಿ ನಮ್ಮ ಪತ್ರಿಕೋದ್ಯಮ ಭಾಷೆಯಲ್ಲಿ, ಅದಾಗುತ್ತೋ ಇಲ್ವೋ ಅಂತ. ಆದರೆ ಈ ಕಾರ್ಯಕ್ರಮದ ಸ್ವರೂಪನೇ ಬಹಳ ಚೆಂದವಾಗಿದೆ, ತುಂಬಾ ಖುಷಿಯಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಈ ಸಮೂಹದಲ್ಲಿ ಮಾತನಾಡೋದಕ್ಕೆ ಅಂತ. ಆಕಾಶವಾಣಿಯ ಕೃಷಿ ಕಾರ್ಯಕ್ರಮಗಳನ್ನ ಯಾವಾಗ್ಲೂ ನಾವು ಒಂದು ಡೈವರ್ಸಿಫೈಡ್ ವಿಧದಲ್ಲಿ ನೋಡ್ತೀವಿ, ಸ್ವರೂಪಗಳಂತ ಎಲ್ಲರೂ ಮಾತಾಡಿದ್ವಿ ನಾವು. ಅದು ರೈತರ ಸಲಹೆ ಇರ್ಬೋದು, ಫೋನ್ ಇನ್ ಕಾರ್ಯಕ್ರಮ ಇರ್ಬೋದು, ರೈತರ ಯಶೋಗಾಥೆಗಳ ಸಂದರ್ಶನ ಇರ್ಬೋದು, ಫೀಲ್ಡ್ಗೆ ಹೋಗಿ ಮಾಡಿದಂತಹ ವರದಿಗಳಿರ್ಬೋದು, ಬಹುಶಃ ಇಷ್ಟು ವೈವಿಧ್ಯಮಯವಾದ ಕಾರ್ಯಕ್ರಮವನ್ನು ಮತ್ತೆ ಗಟ್ಟಿ ಕಾರ್ಯಕ್ರಮ ಅಂತ ಕರಿತೀವಿ. ಈಗ ಹರ್ಷ ಅವರು ಮಾತಾಡ್ತಾ ಹೇಳಿದ್ರು, ಒಂದು ಮಾಹಿತಿಗೆ ಒಂದು ನಿಖರತೆ, ವಿಶ್ವಾಸಾರ್ಹತೆ ಮತ್ತೆ ಗಟ್ಟಿತನ ಬೇಕು. ಅದು ನಾವು ಹೇಳ್ತಿರೋಂಥ ಮಾಹಿತಿ ಸರಿ ಇದೆ, ಸ್ಪಷ್ಟವಾಗಿದೆ ಅಂತ ಹೇಳುದು. ಇವತ್ತು ಮಾಹಿತಿಯ ಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ, ಡಿಜಿಟಲ್ ಮಾಹಿತಿಯ ಯುಗದಲ್ಲಿ ಬದುಕ್ತಾ ಇದ್ದೀವಿ. ನಮಗೆ ನಿತ್ಯ ಬೇಕೋ ಬೇಡವೋ ಅಷ್ಟು ಮಾಹಿತಿಗಳು ಬಂದು ಹೋಗಿ ಮಾಡ್ತಾ ಇರುತ್ತೆ, ಅದರಲ್ಲೂ ಕೃಷಿ ರಂಗದಲ್ಲಿ ಇನ್ನೂ ಹೆಚ್ಚು ಬರ್ತಿರ್ತಾವೆ ಮಾಹಿತಿಗಳು. ಇನ್ಫ್ಯಾಕ್ಟ್ ನಾನು ಯಾಕೆ ಆಕಾಶವಾಣಿಯ ಮಾಹಿತಿಯ ಸ್ವರೂಪದ ಬಗ್ಗೆ ಒಂಚೂರು ಬೇಸಿಕ್ ಆಗಿ ಮಾತಾಡ್ತಿದ್ದೀನಿ, ಯಾಕೆ ಅದು ಅಷ್ಟು ನಿಖರ ಅಥವಾ ತಲುಪುವ ಜಾಗ ಇದೆಯಲ್ಲ ಅದು ಎಷ್ಟು ಚೆನ್ನಾಗಿ ತಲುಪುತ್ತೆ ಅನ್ನೋದಕ್ಕೆ, ನಾವು ಯಾವಾಗ್ಲೂ ಹೇಳ್ತಿದ್ವಿ, ಅಂಚೆ ಹೋಗದ ಸಾರಿಗೆ ವ್ಯವಸ್ಥೆ ಇಲ್ಲದ ಗುಡ್ಡಗಾಡು ಪ್ರದೇಶಗಳಿಗೆ ಆಕಾಶವಾಣಿ ಮಾಹಿತಿ ತಲುಪಿಸುತ್ತೆ. ಹಾಗಾಗಿ ಮಾಹಿತಿಯ ತಲುಪುವಿಕೆ ಪ್ರಕ್ರಿಯೆಯಲ್ಲಿ ಬಹಳ ನಿಖರತೆ ಮತ್ತೆ ತುಂಬಾ ಯಾರಿಗೆ ತಲುಪಿಸ್ಬೇಕೋ ಅವರಿಗೆ ಮಾಹಿತಿಯನ್ನ ಕರೆಕ್ಟ್ ಆಗಿ ಏನ್ ತಲುಪಿಸ್ಬೇಕೋ ತಲುಪಿಸ್ತಾ ಇದೆ ಆಕಾಶವಾಣಿ. ಹಾಗಾಗಿ ಆ ಕಾರ್ಯಕ್ರಮಗಳು ಅಷ್ಟು ಪರಿಣಾಮಕಾರಿಯಾಗಿರ್ತವೆ. ಆ ಕಾರ್ಯಕ್ರಮಗಳ ಪರಿಣಾಮಕಾರಿಯ ನೋಡ್ಬೇಕು ಅಂತಂದ್ರೆ ಪತ್ರಗಳು ಬರ್ತವೆ ಆಕಾಶ, ಇವಾಗ್ಲೂ ಪತ್ರ ಬರ್ತವೆ. ನನಗೆ ಅನ್ಸಿದ ಮಟ್ಟಿಗೆ ಬಹುಶಃ ಆಕಾಶವಾಣಿ ಇಲ್ಲಿಗೆ ಪತ್ರ ಬರ್ಬೋದು. ಸುಮಾರು ಒಂದು 3.5-4 ದಶಕಗಳ ಜೊತೆ ಆಕಾಶವಾಣಿಯ ಬಾಂಧವ್ಯ ಇದೆ. ನಾನು ಮಾಧ್ಯಮಕ್ಕೆ ಬರೋದಕ್ಕೆ ಮುಂಚೆಯಿಂದನು ವಿಶ್ವ ರೇಡಿಯೋ ದಿನಾಚರಣೆ ಬಂದಾಗ ನನಗೊಂದು ನೆನಪುಗಳನ್ನು ನಾನು ಹಂಚ್ಕೊಳ್ಳೋಕೆ ಸಾಧ್ಯ ಆಗಿ ಮುಖಪುಟದಲ್ಲಿ ಅದನ್ನು ಬರೆದುಕೊಂಡೆ. ನಮ್ಮ ಮನೆಯಲ್ಲೇ ಒಂದು ರೇಡಿಯೋ ರೂಮ್ ಇತ್ತು, 50 ದಶಕದ ರೇಡಿಯೋ ರೂಮ್. ಅದು ರೇಡಿಯೋ ಕೇಳೋಕ್ಕೋಸ್ಕರನೇ ಆ ರೂಮ್ನ ನಮ್ಮ ತಾತ ಮಾಡಿದ್ರಂತೆ. ಅಲ್ಲಿ ಕೂತು ಊರಿನವರೆಲ್ಲ ರೇಡಿಯೋ ಕೇಳ್ತಾ ಇದ್ರು ಅಂತ ನಮ್ಮಪ್ಪ ಹೇಳ್ತಾ ಇದ್ರು. ಅದಕ್ಕೆ ನಾವು ರೇಡಿಯೋ ರೂಮ್ ಅಂತ ಹೆಸರಿಟ್ಟಿದ್ವಿ. ಅದಕ್ಕೆ ನಾನು ಹುಟ್ಟಿದಾಗಲೂ 74-75 ಸಮಯದಲ್ಲೂ ಆ ರೇಡಿಯೋ ಇತ್ತು. ಅಲ್ಲಿ ಹೆಚ್ಚು ಕೇಳ್ತಿದ್ದು ಕೃಷಿ ಕಾರ್ಯಕ್ರಮಗಳನ್ನ ಮತ್ತೆ ಹಳ್ಳಿಗೆ ಬೇಕಾದಂತಹ ಭಾರತಕ್ಕೆ ಬೇಕಾದಂತಹ ಕಾರ್ಯಕ್ರಮನ ಆಕಾಶವಾಣಿ ಪ್ರಸಾರ ಮಾಡ್ತದೆ. ಹಾಗಾಗಿ ನನಗೆ ಅವಾಗಿಂದನು ಆ ರೇಡಿಯೋ ರೂಮ್ ಬಗ್ಗೆ ಬಹಳ ಕುತೂಹಲ. ನಾನು ಕೂಡ ಅಲ್ಲಿ ರೇಡಿಯೋ ರೂಮ್ ಅಲ್ಲಿ ಕೇಳಿ ಬೆಳೆದ. ದಾವಣಗೆರೆ ವಿಶ್ವವಿದ್ಯಾನಿಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್ ಕಣಸೋಗಿ ಕೃಷಿಕರ ಮಾಹಿತಿ ಸಬಲೀಕರಣದಲ್ಲಿ ಮಾಧ್ಯಮಗಳ ಪಾತ್ರ ಕುರಿತು ಮಾತನಾಡಿದರು. ನಮಸ್ಕಾರ. ಇಲ್ಲಿ ಎರಡು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬೇಕಿತ್ತು. ಒಂದು, ಈ ಮಾಹಿತಿ ಸಬಲೀಕರಣ ಅನ್ನೋದು ಮುಖ್ಯ ಆಗುತ್ತೆ. ಈ ಮಾಹಿತಿ ಸಬಲೀಕರಣದಲ್ಲಿ ಇದುವರೆಗೂ ಅನುಭವವನ್ನು ಹಂಚಿಕೊಂಡಂಥ ರೈತರು ತಾವು ಕಂಡುಂಡ ಸತ್ಯವನ್ನು, ತಮ್ಮ ಸತ್ಯಾಸತ್ಯತೆಗಳನ್ನು, ತಾವು ಅನುಭವಿಸಿದ ಖುಷಿ, ನೋವು, ಕಷ್ಟ, ಸುಖ ಎಲ್ಲದನ್ನೂ ಹಂಚಿಕೊಂಡಂಥ ವಿಚಾರಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯಾರ್ಯಾರು ಏನು ಅನುಭವಿಸಿದಾರ, ಯಾರ್ಯಾರು ಏನೇನು ಕೇಳಿದಾರ, ಅದನ್ನೆಲ್ಲನ್ನು ಹಂಚಿಕೊಂಡಿರೋದು ಇನ್ನೊಂದು ರೀತಿ. ಇವೆರಡರದ ಸಂಗಮನೇ ನಾವು ಸಬಲೀಕರಣ ಅಂತ ಹೇಳಿ ಕರಿತೀವಿ. ಆದರೆ ಇದನ್ನು ನಾವು ಯಾವ ರೀತಿ ಹಂಚಿಕೆ ಮಾಡ್ತೀವಿ, ಯಾವ ರೀತಿ ನಾವು ಅದನ್ನು ವಿಚಾರವನ್ನು ತಿಳಿಸ್ತೀವಿ, ಅದರ ವಿವರಣೆಯನ್ನು ಯಾವ ರೀತಿ ನೀಡ್ತೀವಿ, ಅದರ ಮಾಹಿತಿಯ ವಿನ್ಯಾಸ ಹೇಗಿರ್ತದೆ ಅನ್ನೋ ವಿಚಾರಗಳೆಲ್ಲವೂ ಕೂಡ ಈ ಮಾಹಿತಿ ಸಬಲೀಕರಣದ ಬೆಳವಣಿಗೆಗೆ ಮತ್ತು ಅದರ ಆಳ ವಿಸ್ತಾರಗಳಿಗೆ ಕಾರಣ ಆಗುತ್ತೆ. ಕೃಷಿಗೆ ಸಂಬಂಧಿಸಿದಂತೆ ವಿವಿಧ ಸಾಧನೆಗೈದು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಪ್ರಶಸ್ತಿಗೆ ಭಾಜನರಾಗಿರುವ ಹೊಳೆನರಸೀಪುರ ತಾಲೂಕಿನ ಬಂಟರ ತಲಾಳಿನ ರೈತ ಮಹಿಳೆ ಎಂ ಕವಿತಾ, ಚನ್ನರಾಯಪಟ್ಟಣ ತಾಲೂಕು ಬಳದೆರೆಯ ಯುವ ಕೃಷಿಕ ಮಂಜೇಗೌಡ, ಆಲೂರು ತಾಲೂಕಿನ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಹಲಗೇಗೌಡ, ಅರಸೀಕೆರೆ ತಾಲೂಕಿನ ಗಂಡಸಿಯ ಗಂಗಯ್ಯ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಆಕಾಶವಾಣಿಯ ಕೃಷಿ ರಂಗ ವಿಭಾಗದ ಅರಕಲಗೋಡು ವಿ ಮಧುಸೂದನ್ ಸಮಾರೋಪ ಭಾಷಣ ಮಾಡಿದರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ರೇಡಿಯೋ ಕಿಸಾನ್ ದಿವಸದ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ರೇಡಿಯೋವನ್ನ ಯಾಕೆ ಕೇಳಬೇಕು ಅಂತ ಹೇಳಿದ್ರೆ, ನೋಡಿ, ಈ ಕೃಷಿಗಾಗಿ ಒಂದು ಕಾರ್ಯಕ್ರಮವನ್ನ ಅಥವಾ ವಿಭಾಗವನ್ನ ಇಡೀ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೆರೆದಿದ್ದು ಅಂತ ಹೇಳಿದ್ರೆ ಅದು ಆಕಾಶವಾಣಿ. 1954 ಇಸ್ವಿನಲ್ಲೇನೆ ಕೃಷಿ ವಿಭಾಗ ಅಂತ ಹೇಳಿ ಪ್ರಾರಂಭವನ್ನು ಮಾಡಿ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಆನಂತರ ಸುಮಾರು 1965 ಇಸ್ವಿ ಹೊತ್ತಿಗೆ 10 ಸ್ಟೇಷನ್ನಲ್ಲಿ ಅದನ್ನು ಮಾಡಲಾಯಿತು. ಮೊದಲು ಪೂನಾ ಸ್ಟೇಷನ್ ಒಂದರಲ್ಲೇ ಪ್ರಯೋಗಾತ್ಮಕವಾಗಿ ಮಾಡಿದ್ದು, ಆನಂತರ 1965 10 ಸ್ಟೇಷನ್ಗಳಿಗೆ ಅದನ್ನು ಕೊಟ್ಟರು. ಈಗ 1985 ಹೊತ್ತಿಗೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಆಕಾಶವಾಣಿ ಕೇಂದ್ರಗಳಿದ್ದೋ ಅಷ್ಟು